ಗಿಡಗಳಿಗೂ ಅಷ್ಟೇ, ಜಾನುವಾರು ಕೂಡ ತಿನ್ನೋದಿಲ್ಲ. ಮತ್ತೆ ನಿರಂತರವಾಗಿ ಅದು ಮಳೆಗಾಲದ ಕಾಯಿ ಬರೋದ್ರಿಂದ ಸ್ವಲ್ಪ ಒಣಸಕ್ಕೆಲ್ಲ ತೊಂದರೆ ಆದ್ರೂ ಕೂಡ ಅದು ಮಾರ್ಕೊಂಡು ಹೋಗ್ಬೋದು. ಬೆಲೆ ಸ್ವಲ್ಪ ಇವತ್ತಿನ ಇದ್ರೆ ಕಡಿಮೆ ದಿನ ಅದು, ಆದರೂ ಅಡ್ಡಿ ಇಲ್ಲ, ಅದು ಒಳ್ಳೆ ಬೆಳೆನೇ ಅದು. ಇನ್ನು ಏಲಕ್ಕಿ ಲವಂಗ? ಏಲಕ್ಕಿ ಮಂಗನ ಕಡೆ ಇರೋದ್ರಿಂದ ನಾವು ಸ್ವಲ್ಪ ಮಾತ್ರ ಬೆಳೀತಿದ್ದೀವಿ. ಲವಂಗ ಗಿಡ ನಮ್ಮಲ್ಲಿ ಒಂದು 2-3 ಗಿಡ ಇದೆ, ಹೆಚ್ಚಿಗೆ ಎಲ್ಲ ಗಿಡ ಇಲ್ಲ ನಮ್ಮಲ್ಲಿ. ಇನ್ನು ಮಾಮೂಲಿ ಹಲಸು ಮತ್ತು ಕಸಿ ಮಾವುಗಳು ಅವೆಲ್ಲ ಮನೆಗೆ ಬೇಕಷ್ಟು ಬೆಳೆದಿರ್ತೀವಿ ಅಷ್ಟೇ. ಒಳ್ಳೇದು ಅವಿನಾಶ್ ಅವರೇ, ಒಟ್ಟಾರೆಯಾಗಿ ಇವತ್ತಿನ ಕೃಷಿ ಪರಿಸ್ಥಿತಿ ಮತ್ತೆ ಧಾರಣೆ ಇವುಗಳ ಬಗ್ಗೆ ಎಲ್ಲ ತಾವೇನು ಹೇಳ್ತೀರಿ? ಇವತ್ತಿನ ಕೃಷಿ ಅಡಿಕೆ ವಿಚಾರದಲ್ಲಿ ಬಂದಾಗ ರೇಟು ಉತ್ತಮವಾದ ರೇಟ್ ಖಂಡಿತವಾಗಿದೆ. ಅದ್ರ ಬಗ್ಗೆ ನಾವೇನೋ ಕೆಲವರು ಹೇಳ್ತಾರೆ ಅಭ್ಯಾಸ ಅದು, ಆದರೆ ರೇಟ್ ಸಾಕು, ಒಳ್ಳೆ ರೇಟ್ ಇದೆ. ಕೆಲಸಗಾರರು ನಮಗೆ ಬೆಲೆ ಇದ್ರೆ ಇವತ್ತಿನ ಕಾಲದಲ್ಲಿ, ಇವತ್ತು ನಾವು ನೋಡಬಹುದು ಕೆಲಸಗಾರರು ಬಲಿಷ್ಮಿಯಿಂದ ಬರ್ತಾರೆ. ಇವತ್ತು ಕೆಲವು ಜಮೀನುಗಳಲ್ಲಿ ಬಿಹಾರ ಅಸ್ಸಾಂ ಕಡೆ ಬಂದು ಮಾಡಂತ ಜಮೀನುಗಳು ನಾನು ನೋಡಿದ್ದೀನಿ. ನಮಗೆ ಒಟ್ಟಾರೆ ಬೆಲೆ ಚೆನ್ನಾಗಿ ಒಂದೇ ರೀತಿ ಇದ್ಬಿಟ್ರೆ ಕರೆಕ್ಟ್ ಆಗಿ ನಮಗೆ ಬೆಲೆ ಗ್ಯಾರಂಟಿ ಇರಬೇಕು. ಏರು ಪೇರಾಗಬಾರ್ದು. ಇದ್ರೆ ನಾವು ಕೆಲಸಗಳು ನಾವು ಹೆಂಗ ಮಾಡ್ಕೊಂಡು ಹೋಗ್ತೇವೆ? ಆದ್ರೆ ಒಂದು ಸಮಸ್ಯೆ ಏನು, ಎಷ್ಟೇ ಬೆಲೆ ಇದ್ರೂ ಕೂಡ ಈ ಮರ ಹತ್ತಕ್ಕಂಥವ್ರು, ಔಷಧಿ ಸ್ಪ್ರೇ ಮಾಡ್ತಕ್ಕಂಥವ್ರು ದೊಡ್ಡ ಸಮಸ್ಯೆ ಇದೆ. ಅದು ಸರ್ಕಾರ ಕೂಡ ಅದಕ್ಕೇನಾದ್ರು ಗಮನ ಕೊಟ್ಟು ಅಂಥವ್ರ ಸಂಖ್ಯೆಯನ್ನ ಜಾಸ್ತಿ ಮಾಡೋದ್ರ ಬಗ್ಗೆ, ಅಥವಾ ಅವ್ರಿಗೇನಾದ್ರು ಒಂದು ಸರ್ಕಾರದ ಸಹಾಯಧನ ಅಥವಾ ಅವರ ವೃತ್ತಿಗಾರ ಪ್ರೋತ್ಸಾಹನ ಕೊಟ್ಟು ಅಂಥವ್ರನ್ನ ಬೆಳೆಸಬೇಕು, ಅಥವಾ ಟ್ರೈನಿಂಗ್ ಕೊಡ್ತಕ್ಕಂಥದ್ದು. ಅವರಿಗೆ ಸರ್ಕಾರವೇ ಅವ್ರಿಗೆ ನಿಂತು ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಟ್ರೈನಿಂಗ್ ಕೊಡುವಂಥ ವ್ಯವಸ್ಥೆ ಕೂಡ ಇಲ್ಲ. ಈ ರೀತಿಯಾಗಿ ಅವ್ರಿಗೇನಾದ್ರು ಒಂದು ಪ್ರೋತ್ಸಾಹ ಕೊಟ್ಟು ನಮ್ಮ ಮಲೆನಾಡಲ್ಲಿ ಕೂಡ ಮರ ಹತ್ತಕ್ಕಂಥವ್ರದ್ದು ಸಂಖ್ಯೆ ಜಾಸ್ತಿ ಆಗಬೇಕಾಗಿದೆ. ಅಥವಾ ಅದಕ್ಕೆ ಒಂದು ಯಂತ್ರ ಕಂಡುಹಿಡಿಬೇಕು ಸರ್ಕಾರ, ಅದಕ್ಕೆ ಏನಾದ್ರು ಸಬ್ಸಿಡಿ, ಅದಕ್ಕೆ ಏನಾದ್ರು ಸಹಾಯಧನ ಕೊಟ್ಬಿಟ್ಟು ಒಂದು ಯಂತ್ರಗಳು ಬರಂಗ್ ಮಾಡಿದ್ರೆ ಅಡಿಕೆ ಸಮಸ್ಯೆ ಸಾಕಷ್ಟು ಬಗೆಹರಿತದೆ. ಇದ್ರ ಜೊತೆಗೆ ಅಡಿಕೆ ಮತ್ತು ಇನ್ನಿತರ ಬೆಳೆಗಳಲ್ಲಿ ಮಿಶ್ರ ಬೆಳೆನೂ ಬೆಳ್ಕೊಳ್ಳುವಂತ ಪದ್ಧತಿಗೆ ರೈತರು ಅಳವಡಿಸಿಕೊಳ್ಬೇಕಾಗತ್ತೆ. ಜಾಯಿಕಾಯಿ, ಲವಂಗ, ಏಲಕ್ಕಿ, ಕಾಳುಮೆಣಸು ಇವುಗಳೆಲ್ಲ ಖಂಡಿತವಾಗಿ ಅಡಿಕೆ ತೋಟದಲ್ಲೇ ಬೆಳೆಯುವಂಥದ್ದು, ಖಂಡಿತವಾಗಿ ಅದು ಬರ್ತದೆ. ರೈತರೆಲ್ಲ ಅದರಲ್ಲಿ ಹಾಕೋದ್ರಿಂದ ಉಪಬೆಳೆ ಆಗಿದೆ ಅದು. ಅಕಸ್ಮಾತ್ ಅಡಿಕೆ ಬೆಲೆಯಲ್ಲಿ ತೊಂದರೆ ಆದರೂ ಕೂಡ ನಮ್ಗೆ ಇದರಲ್ಲಿ ಬೆಳೆಯಲ್ಲಿ ನಮ್ಮ ಜೀವನ ನಿರ್ವಹಣೆ ಮಾಡ್ಕೊಬಹುದು. ಉಪಬೆಳೆ ಬಹಳ ಮುಖ್ಯ ಅಡಿಕೆ ತೋಟದಲ್ಲಿ. ಒಳ್ಳೇದು ಅವಿನಾಶ್ ಮತ್ತೆ ಶ್ರೀನಿವಾಸ ಮೂರ್ತಿ ಅವರೇ, ಇದುವರೆಗೆ ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ಕೃಷಿ ಅನುಭವ ಈ ಕುರಿತು ಭೀಮನಕಟ್ಟೆಯ ಬಿಎಸ್ ಅವಿನಾಶ್ ಹಾಗೂ ತೀರ್ಥಹಳ್ಳಿ ತಾಲೂಕು ಮುಳಬಾಗಿಲಿನ ಶ್ರೀನಿವಾಸ ಮೂರ್ತಿ ಅವರೊಂದಿಗೆ ನಡೆದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್.ಎನ್. ಸುಬ್ರಹ್ಮಣ್ಯ. ರೈತ ಬಾಂಧವರೇ, ಇಲ್ಲಿಗೆ ಇಂದಿನ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತೆ. ಮತ್ತೆ ನಾಳೆ ಭೇಟಿಯಾಗೋಣ. ಎಲ್ರಿಗೂ ನಮಸ್ಕಾರ. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಭದ್ರಾವತಿ. Thank you. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ, ವಿಶ್ವ ಮಾನವ ಸಂದೇಶ ಸಾರಿದ ರಾಷ್ಟ್ರಕವಿ ಕುವೆಂಪು ಅವರು ನಮ್ಮ ದೇಶದ ಬಗ್ಗೆ ಮಮತೆಯಿಂದ ಬಿಡಿದ ಸಾಲುಗಳಿವು. ವೈರ ಮತ್ಸರಗಳು ನಮ್ಮ ನಾವದಡಕು ಮುಟ್ಟಿಸಲಾರವು. ಸಹನೆ, ಶಾಂತಿ, ಭ್ರಾತೃತ್ವ ಭಾವನೆಗಳು ಬೆಳಕ ನೀಡುವ ದೇವಿಕೆಗಳು. ಭಾರತ ಶಾಂತಿ ಸಮತೆಗಳ ನಾಡು. ಆಂತರಿಕ ಬಾಹ್ಯ ಬೆದರಿಕೆಗಳಿಗೆ ಎಡೆ ನೀಡದ ಬದುಕು ನಮ್ಮದಾಗಲಿ. ಇದೊಂದು ಪ್ರಕಟಣೆ. ಶ್ರೀ ಶಾರದಾ ದೇವಿ ಅಂಧರ ವಸತಿ ಶಾಲೆ, ಪರಮಹಂಸನಗರ, ಅನುಪಿನಕಟ್ಟೆ.